ಸ್ಕಿಜೋಫ್ರೀನಿಯಾ ಕಾಯಿಲೆಯಲ್ಲಿ ಅನುಮಾನ, ಭಾವನೆಗಳ ಏರುಪೇರು, ಅಸಹಜ ಮತ್ತು ವಿಚಿತ್ರ ಅನುಭವಗಳು ಆಗುತ್ತವೆ. ಸದಾ ಆತಂಕ, ಭಯ, ಹೆಚ್ಚಿನ ಎದೆಬಡಿತ, ನಡುಕ, ತಳಮಳ, ಇವು ಆತಂಕ ಕಾಯಿಲೆಯ ಲಕ್ಷಣಗಳು. ಎರಡು ವಾರಕ್ಕಿಂತ ಹೆಚ್ಚಿನ ಬೇಜಾರು, ದುಃಖ, ವಿನಾಕಾರಣ ಅಳುವುದು, ಮಂಕುತನ, ಇವು ಖಿನ್ನತೆ ಇರಬಹುದು. ಪದೇ ಪದೇ ಕೈ ತೊಳೆಯುವುದು, ಮಾಡಿದ ಕೆಲಸ ಮತ್ತೆ ಮತ್ತೆ ಪರಿವೀಕ್ಷಿಸುವುದು ಗೀಳು ಮಾನಸಿಕ ಕಾಯಿಲೆಯ ಲಕ್ಷಣಗಳು. ಈ ಎಲ್ಲ ಕಾಯಿಲೆಗಳಿಗೆ ಹೊರರೋಗಿಯಾಗಿ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ 144416 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಆಶಿಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದಾ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಲೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ಅನುಭವ. ಈ ಕುರಿತು ಭದ್ರಾವತಿ ತಾಲೂಕು ಬಾರಂದೂರಿನ ಶ್ರೀಯುತ ಶೇಖರಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಭದ್ರಾವತಿ ತಾಲೂಕು ಬಾರಂದೂರಿನ ಶೇಖರಪ್ಪ ಎಂಬುವರ ತೋಟದಲ್ಲಿದ್ದೀವಿ. ಶೇಖರಪ್ಪ ಅವರು ತಮ್ಮಲ್ಲಿರ್ತಕ್ಕಂತಹ 4 ಎಕರೆ ಜಮೀನಿನಲ್ಲಿ ಅಡಕೆ ಕೃಷಿಯನ್ನ ಇವಾಗ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಅವರು ಭತ್ತ, ಕಬ್ಬು ಇವನ್ನೆಲ್ಲ ಮಾಡ್ತಾ ಇದ್ರಂತೆ. ಅವರ ಒಂದು ಕೃಷಿ ಅನುಭವವನ್ನ ಅವರಿಂದನೇ ಕೇಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಶೇಖರಪ್ಪ ಅವರೇ. ನಮಸ್ಕಾರ. ನಮಸ್ಕಾರ. ತಮ್ಮ ಒಂದು ಪರಿಚಯವನ್ನ ತಾವು ಮಾಡೋದಾದ್ರೆ. ನಾವು ಶೇಖರಪ್ಪ ಬಾರಂದವರು. ಯಾವಾಗ್ಲೂ ಭತ್ತ ಬೆಳೀತಾ ಇದ್ವಿ, ಆಮೇಲೆ ರಾಗಿ ಕಬ್ಬು ಬೆಳೀತಾ ಇದ್ವಿ. ಅದು ನಮಗೆ ಅನುಕೂಲ ಆಗಲಿಲ್ಲ ಅಂತಂದು ಈಗ ತೋಟ ಮಾಡಿದೀವಿ. ತೋಟ ಒಂದು ಶೇಖರಪ್ಪ ಅವರೇ, ಈ ಭತ್ತ ಕಬ್ಬು ಅದನ್ನೆಲ್ಲ ಮಾಡಿದ್ರಿ ಅಂತ ಹೇಳಿದ್ರಿ, ಎಷ್ಟು ವರ್ಷದ ಹಿಂದೆ ಮಾಡ್ತಾ ಇದ್ರಿ? 75ರಿಂದ ಮಾಡ್ತಾ ಇದ್ವಿ ಕಬ್ಬು ಭತ್ತ. ಅದು ಬಿಟ್ಟು ಈಗ ಒಂದು 5-6 ವರ್ಷದಿಂದ ಬಿಟ್ಟಿದ್ದೀವಿ. ಈ ಭತ್ತ ಬೆಳೀತಾ ಇದ್ದೆ ಅಂತ ಹೇಳಿದ್ರಿ, ಭತ್ತದ ಬಗ್ಗೆ ತಮ್ಮ ಒಂದು ಅನುಭವವನ್ನ ಯಾವ ರೀತಿ ಹೇಳ್ತೀರಿ? ನಾವು ಭತ್ತದ ಮಡೆ ಮಾಡ್ತೀವಿ. ಈ ಜ್ಯೋತಿ ಭತ್ತನೋ ಸಣ್ಣ ಭತ್ತ ಇವೆಲ್ಲ ಹಾಕ್ತಾ ಇದ್ವಿ. ಒಳ್ಳೆ ಚೆನ್ನಾಗ್ ಬರೋ ಬೆಳೆ. 30-40 ರಿಂದ 40 ತನಕ ಬೆಳೆದಿದ್ವಿ. ಆಮೇಲೆ ಬೆಳೀತಾ ಬೆಳೀತಾ 50 ಟನ್ನು ಕಬ್ಬು ಬೆಳೀತಾ ಇದ್ವಿ. 60-50 ಬೆಳೀತಾ ಇದ್ವಿ. ಈಗ ಅಡಿಕೆನೂ 50-60 ತನಕ ಬೆಳೀತಾ ಇದ್ವಿ. ಭತ್ತ ಎಷ್ಟು ಇಳುವರಿ ಬರ್ತಾ ಇತ್ತು ಆ ಕಾಲದಲ್ಲಿ? ಅವಾಗ 30-40 ತನಕ ಹೋಗ್ತಿದ್ವಿ. 30 ಕೊನೆ ಲೆಕ್ಕ. ಅಂದ್ರೆ 4 ಎಕರೆ ಜಮೀನಲ್ಲೂ ಭತ್ತ ಬೆಳೆದಿದ್ರಿ? ಬೆಳೆದಿರಿ. ಒಂದು 80-90 ತನಕ ಬೆಳೆದಿದೆ. ತಾವು ಯಾವ ಒಂದು ತಳಿ ಭತ್ತವನ್ನ ಬೆಳೆದ್ರಿ? ಆ ಭತ್ತ ಯಾವ ರೀತಿ ಮಡಿ ಮಾಡ್ತಾ ಇದ್ರಿ, ಹೇಗೆ ಅನ್ನೋದ್ರ ಬಗ್ಗೆ? ಎಲ್ಲ ಕೆಸರು ಮಾಡಿಬಿಟ್ಟು ಮಡೆ ಮಾಡಿಬಿಟ್ಟು ಭತ್ತ ಮೊಳಕೆ ಕಟ್ಟಿ ಚೆಲ್ತಿ ಅದು 15-20 ದಿವಸ ಆಗೋದ್ರಾಗೆ ನಾಟಿ ಹಚ್ಚುತ್ತಾ ಇದ್ವಿ. ಯಾವ ತಳಿ? ಸಣ್ಣ ಭತ್ತ ಹಾಕ್ತಿದ್ವಿ, ಜ್ಯೋತಿ ಹಾಕ್ತಿದ್ವಿ, ಆಮೇಲೆ 1001 ಹಾಕಿದ್ವಿ, ಇಂಟನ್ ಹಾಕಿದ್ವಿ, ಎಲ್ಲ ಹಾಕಿದ್ವಿ. ಏನಕ್ಕೋಸ್ಕರ ಚೇಂಜ್ ಮಾಡ್ತಾ ಇದ್ರಿ? ಅದು 1 ವರ್ಷ ಬಂದಿದ್ದ ಬೆಳೆ 1 ವರ್ಷ ಬರ್ತಿರಲಿಲ್ಲ. ಬೇರೆ ತಳಿಗಳು ಯಾವ್ಯಾವ ಬರ್ತಾವೋ ಅವು ಹಾಕಂತ ಹೋದ್ರೆ ಚೆನ್ನಾಗಿ ಬರೋದು. ನಮ್ಮ ತಳವೇ ಭತ್ತ ಬಿಟ್ರೆ ಸರಿಯಾಗಿ ಬರ್ತಿರಲಿಲ್ಲ. 15-20 ಹಿಂಗ್ ಬೆಳೀತಾ ಇದ್ವಿ. ತಳಿ ಬೇರೆ ಹಾಕಿದಾಗ 30 ತನಕ ಹೋಗಿದ್ವಿ. ತಳಿ ಬೇರೆದು ಹಾಕಿದಾಗ ಅಂತ ಹೇಳಿದ್ರೆ ಯಾರು ಹೇಳಿದ್ರು ನಿಮಗೆ ಬೇರೆ ತಳಿ ಹಾಕ್ಬೇಕು ಅಂತ? ಈ ಕೃಷಿ ಕಾರ್ಮಿಕರೇ ಹೇಳಿದ್ದು. ಇಲ್ಲಿ ಗ್ರಾಮ ಸೇವಕರು ಅಂತ ಇದ್ರು. ಅವರು ಈ ಒಂದೇ ತಳಿ ಹಾಕಂತ ಹೋದ್ರೆ ಸರಿ ಬರಲ್ಲಪ್ಪ, ಬೇರೆ ಬೇರೆ ತಳಿ ಮಾಡ್ರಿ ಅವ್ರು ಹೇಳದ್ರಿಂದ ನಾವು ಬೇರೆ ತಳಿ ಹಾಕಿದ್ವಿ. ಜ್ಯೋತಿ, ಜಯ ಇವೆಲ್ಲ ಬೆಳೆದಿದ್ವಿ. 1001 ಹಿಂಗೆಲ್ಲ ಬೆಳೀತಿದ್ದೆ. ಇದನ್ನೆಲ್ಲ ಬೆಳೀತಾ ಇದ್ರಿ, ನಂತರ ಬಗ್ಗೆ ಜೊತೆ ಕಬ್ಬು ಕೂಡ ಬೆಳೀತಾ ಇದ್ದೆ ಅಂತ ಹೇಳಿದ್ರಿ, ಅದ್ರದ್ದು ಒಂದು ಕೃಷಿ ಬಗ್ಗೆ ಏನ್ ಹೇಳ್ತೀರಿ? ಅದು ಕಬ್ಬು ಅಷ್ಟೇ ಸರ್. ಎಲ್ಲ ಬೀಜ ಕಬ್ಬು ತರಿಸಿ ಅದ್ರ ಮೇಲೆ ಈಟಿಟ್ಟು ಉದ್ದ ಕಡಿತಿದ್ವಿ. ಒಳ್ಳೆ ಮಾಗಿ ಮಾಡಿ ಕೂಪರ್ ಹೊಡೆದು ಆ ಸಾಲಿ ನೆಟ್ಕೊಂತ ಹೋಗ್ತಿದ್ವಿ. ಅದು ತಿಂಗಳೊತ್ತಿಗೆ ಮೊಳಕೆ ಬರೋವು. ಗೊಬ್ಬರ ಇತ್ತಲ್ಲ ಸೀಮೆ ಗೊಬ್ಬರನೇ ಒಂದು ಸಸ್ಯ ಸ್ವಲ್ಪ ಹಾಕ ಹೋಗ್ತಿದ್ವಿ, ಸುಫಲ ಅದು ಚೆನ್ನಾಗಿ ಬರೋದು. ಆಮೇಲೆ ಕೊಚ್ಚಿ ಕೊಡ್ತಿದ್ವಿ, ಆಮೇಲೆ ಬೇಸಿಗೆ ಕಾಲದಾಗೆ ಎಲ್ಲ ಪುಡಿ ಮಾಡಿಬಿಡ್ತಿದ್ವಿ ಮಣ್ಣು, ಕೂಪರ್ ಹೊಡೆದು ಕೈ ಬಿಟ್ಬಿಟ್ರೆ ಮುಗಿದು ಹೋಗ್ತದ್ದು. 50-60 ತನಕ ಕಬ್ಬು ಬೆಳೆದಿದೆ. ಈ ಬಾರಂದೂರು ಕಡೆ ಇರ್ತಕ್ಕಂಥ ವಾತಾವರಣದಲ್ಲಿ ಯಾವ ಬೆಳೆ ಬೆಳೆದ್ರೆ ಸೂಕ್ತ ಅಂತ ನೀವು ಬೆಳೀತಾ ಇದ್ರಿ? ಕಬ್ಬು ಇಳುವರಿ ಚೆನ್ನಾಗಿ ಬರ ಕಡಿತು, ಕಬ್ಬು ಬೆಳೆ ಕಡಿದ್ವಿ. ಭತ್ತಕ್ಕಿಂತನೂ ಕಬ್ಬು ಚೆನ್ನಾಗಿ ಬಂತು ಬೆಳೆ, 50 ತನಕ ಬಂತು. ಭತ್ತದಿಂದ ಸಡನ್ ಕಬ್ಬಿಗೆ ಹೋದ್ರಿ ಅಂತ ಹೇಳಿದ್ರಿ, ಏನಕ್ಕೋಸ್ಕರ ಹೋದ್ರಿ? ಪೇಪರ್ ಟೌನ್ ಆಗಿ ಸಕ್ಕರೆ ಕಾರ್ಖಾನೆ ಆತು, ಅದರಿಂದ ಚೆನ್ನಾಗಿ ಬರ್ತೈತಿ ಅಂತಂದು ಮಾಡಿದ್ವಿ. 2 ಎಕರೆ ಕಬ್ಬು, 2 ಎಕರೆ ಭತ್ತ ಹಿಂಗ್ ಮಾಡ್ತಾ ಇದ್ವಿ. ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರಿ ಆ ಸಮಯದಲ್ಲಿ? ಎರಡೂ ಒಟ್ಟಿಗೆ ಬೆಳೀತಾ ಇದೀನಿ ಅಂತ ಹೇಳಿದ್ರಿ, ಯಾವ ತರ ಮಾಡ್ತಿದ್ರಿ? ಇದು ಬೇಸಿಗೆ ಕಾಲದಾಗ ಹಾಕಿದ್ವಿ, ಅದು ಮಳೆಗಾಲದೇ ಮಾಡ್ತಿದ್ವಿ. ಬೇಸಿಗೆಗೂ ಭತ್ತ ಮಳೆ ಮಾಡ್ಕೊಂಬಿಟ್ಟು ಭತ್ತದ ಬೆಳೆ ಮಾಡ್ತಿದ್ವಿ, ಚೆನ್ನಾಗ್ ಬರೋ. ಕಬ್ಬು ಮಾಡ್ರಿ ಅಂತ ಯಾರು ಹೇಳಿದ್ರು ತಮ್ಗೆ? ಇವರು ಫೀಲ್ಡ್ ಮ್ಯಾನ್ಗಳು ಬರೋರಲ್ಲ, ಕಬ್ಬು ಮಾಡ್ರಿ ನಾವು ತೋರಿಸ್ಕೊಡ್ತೀವಿ ಅಂತಂದು ಬಂದು ಒಂದು ದಿವಸ ತೋರಿಸ್ತರು. ನಾವು ಬೆಳೀತಾ ಇದ್ವಿ ಮೊದಲು, ಅದರಿಂದ ಅವರು ಬಂದು ಹೇಳದ್ಮೇಲೆ ನಾವು ಆ ರೀತಿ ಮಾಡಕ್ಕಡಿದ್ವಿ. ಮಾಡಿದ್ಮೇಲೆ ಏನು ಅನಿಸ್ತು ನಿಮಗೆ? ನಮಗೇನು ಅನಿಸ್ತಿಲ್ಲ, ಚೆನ್ನಾಗಿ ಬರ್ತಿತ್ತು, ಬೆಳ್ಕೊಂಡು ಹೋಗ್ತಿದ್ವಿ, ಅಲ್ಲಿ ಸಾಗಾಣಿಕೆ ಮಾಡ್ತಿದ್ವಿ. ಅಂದ್ರೆ ಖರ್ಚಿನ ಬಗ್ಗೆ ಮಾತಾಡಿದ್ರೆ ಭತ್ತಕ್ಕೆ ಎಷ್ಟು ಖರ್ಚು ಬಂತು, ಎಷ್ಟು ನಿಮಗೆ ಲಾಭ ಜಾಸ್ತಿ ಆಯ್ತು ಅಥವಾ ಖರ್ಚೇ ಜಾಸ್ತಿ ಆಯ್ತು? ಜಾಸ್ತಿ ಬರ್ತದೆ ಸರ್, ನಾವು ಮಾಡಿರೋಂಥ ಖರ್ಚುಗಳು ನಮಗೆ ಸಿಗಲ್ಲ ಸರ್. ನಾ ಭಾರಿ ನೋವು ತಿಂದಿದ್ದೀವಿ, ಬೆಳೆ ಭಾರಿ ಖರ್ಚು. ಈಗ ಎಲ್ಲ ಮಾಡ್ಕೊಂತ ಹೋದ್ರು ನಮಗೆ ಸಿಗೋದೇನು 300-400 ರೂಪಾಯಿ ರೈಟು. ಈಗೇನೋ 1,500 ಇತ್ತು, ಅವ ನಮಗೆ 1,200 ಕೊಡ್ತಿದ್ದು. ಆದ್ರಿಂದ ಇವ್ಯಾಕೋ ಸರಿಯಾಗಲಿಲ್ಲ ಅಂತಂದು ಅಡಿಕೆ ಹಾಕಿ ಕಡಿದ್ವಿ, ಅಡಿಕೆ ನಾವೇ ಸ್ವಂತ ಬೆಳೀತಿದ್ವಿ. ಅಂದ್ರೆ ಕಬ್ಬಿಗೂ ಒಂದ್ ಒಳ್ಳೆ ರೇಟ್ ಸಿಕ್ತಿತ್ತು ಅವಾಗೆಲ್ಲ, ಯಾಕೆ ಸಡನ್ ಆಗಿ? 280-90 ಅಷ್ಟೇ ರೇಟ್ ಅವಾಗ. ಆಮೇಲೆ ಈ ಹಂಗು ಹಿಂಗು 2,000 ಹೋತು, ನಮಗೆ ಸಿಕ್ತಿದ್ದೆ 1,600, ಅದ್ರ ಮೇಲೆ ಏನು ಸಿಕ್ತಿರಲ್ಲ, ನಾವು ಮಾಡಿರೋ ಕೂಲಿ ಹುಟ್ಟತಿರಲಿಲ್ಲ. ಅದ್ರ ಖರ್ಚೆಲ್ಲ ನಿಮ್ದೇ ಅಲ್ಲಿ ತಗೊಂಡು ಹೋಗೋ ತನಕ? ಹ್ಞೂ, ನಮ್ದೇ ಖರ್ಚು. ಅವರು ನಾವು ಕಬ್ಬು ಅಲ್ಲಿ ತಾನು ಸಾಗಾಣಿಕೆ ಮಾಡಿದ್ಮೇಲೆ ನಮಗೆ ದುಡ್ಡು ಕೊಡೋರು ಕೂಲರಿ ಕೊಡ್ತಿದ್ರು. ಅಷ್ಟು ನಿಮಗೇನು ಸಿಗ್ತಿರ್ಲಿಲ್ಲ? ನಮಗೇನು ಸಿಗ್ತಿರಲಿಲ್ಲ, ಕೊನೆಗೆ ಫೈನಲ್ ಆದಮೇಲೆ ಒಂದು 50,000-30,000 ಸಿಗೋದು. ಅಂದರೆ ವರ್ಷದಲ್ಲೆಲ್ಲ ಬೆಳೆದ್ರೆ ತಮಗೆ ಎಷ್ಟು ಖರ್ಚು ಎಷ್ಟು ಬರ್ತಿತ್ತು ಅಂತ ನಿಮ್ಮ ಅಂದಾಜು? ನಮ್ಗೆ ಅದು 20-25 ತನಕ ಹೋಗೋದ್ರಿ. ಕಡೆಗೆ ಒಂದು 30,000 ಉಳಿತಿತ್ತು? 30,000 ಉಳಿತಿರ್ಲಿಲ್ಲ, ಒಂದು 20 ಉಳಿತಿತ್ತು. ಬೇಜಾರು ಅನಿಸ್ತಿರ್ಲಿಲ್ವಾ? ಬೇಜಾರ ಇನ್ನೇ ಮಾಡಕ್ ಹೋಗ್ತೀವಿ, ನಮ್ಮ ಹಣೆ ಬರ ಅನ್ನೋದು ಸುಮ್ಮನೆ ಇರೋದು. ಅಷ್ಟಾದ್ರೂ ಅದನ್ನೇ ಬೆಳೀತಿದ್ರಿ ಸರ್ ತುಂಬಾ ವರ್ಷ? ಅದನ್ನೇ ಬೆಳೀತಾ ಇದ್ವಿ. ಈ ಅಡಿಕೆ ಬಗ್ಗೆ ಆಸಕ್ತಿ ಬಂದಿದ್ದು ಏನಕ್ಕೋಸ್ಕರ? ಅದು ಏನು ಅಂದ್ರೆ, ಬೆಳೆ ಒಂದೇ ಸಲ ಸಿಕ್ತಿತ್ತು. ನಾವೀಗ ಅಡಿಕೆ ಡಿಸೆಂಬರಿಗೆ ಅಡಿಕೆ ಕೊಯ್ತೀವಿ, ಶ್ರಾವಣ ಕಳೆದ ಸಣ ಕೊಯ್ಯಕ್ಕೆ ನಿಂತ್ಕೊಂತೀವಿ, ಅವ್ರು ಕೊಡ್ತೀವಿ, ಅವ್ರು ಕೊಯ್ಕೊಂಡು ಹೋಗ್ತಾರೆ, ನಮಗೆ ಒಂದೇ ಸಲ ಲೆಕ್ಕ ಮಾಡಿಕೊಡ್ತಾರೆ, 100,000 ಏನೋ ಎಸ್ಕೊಂತೀವಿ ಮಾಡಿಕೊಡ್ತೀವಿ. ಅವರು ತಗೊಂಡೋಗಿ ಬೇಯಿಸಿ 12 ಕೆಜಿ ಅಂತ ಅಡಿಕೆ ಕೊಟ್ಟಿದ್ದೀವಿ. ಆ ಕಡೆ ಎಲ್ಲ 13 ಕೆಜಿ 14 ಕೆಜಿ ಅಂತಾರೆ. ಇಲ್ಲಡ, ಅದು ಉಳಿಯಲ್ಲ. ನಮಗೆ ರೈತರಿಗೆ 12 ಕೆಜಿ, ಅವರಿಗೆ 14-15-16 ತನಕ ಬರ್ತೈತಿ. ಅಡಿಕೆ ಕೃಷಿ ಬಗ್ಗೆ ಮಾತಾಡೋದಾದ್ರೆ, ಅಡಿಕೆ ಸಸಿನ ಹೇಗ್ ಮಾಡಿದ್ರಿ, ಎಲ್ಲಿಂದ ತಂದ್ರಿ, ಯಾವ ರೀತಿ ನಿಮ್ಮ ಒಂದು ಜಮೀನನ್ನ ಹದ ಮಾಡ್ಕೊಂಡ್ರಿ, ಯಾವ ಸೀಸನ್ ಅಲ್ಲಿ ನೀವು ಅದನ್ನ ನಾಟಿ ಮಾಡ್ತೀರಿ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಶಿವರಾತ್ರಿ ಮುಂದ್ಗಡೆಗೆ ಹಾಕಿದ್ರೆ ಬೆಳೆ ಚೆನ್ನಾಗಿ ಬರ್ತಿತ್ತು. ಅಡಿಕೆ ಏನಕ್ಕೋಸ್ಕರ? ಯಾತಕ್ಕೆ ಅಂತಂದ್ರೆ ಅವಾಗ ಹದ ಒಳ್ಳೆ ಚೆನ್ನಾಗಿ ಸಿಕ್ತಿತ್ತು ನಮಗೆ. ಆಮೇಲೆ ಎಲ್ಲ ಸಮ ಮಾಡ್ಕೊಂಬಿಟ್ಟು ಒಂದಡಿ ಗುಂಡಿ ಹೊಡಿತೀವಿ, ನೆಟ್ಕೊಂತ ಹೋಗ್ತೀವಿ. ಒಂದು 2 ವರ್ಷ ಅಲ್ಸಂದೆ ಪಲ್ಸಂದೆ ಹಾಕೊಂಡು ಬೆಳ್ಕೊಂತ ಇರ್ತೀವಿ. ರಾಗಿ ಬೆಳೆದಿದ್ದೀವಿ, ಒಂದು 6-7 ಕಿಲೋ ರಾಗಿ ಆಗವು. ಹಿಂಗೆಲ್ಲ ಏನೇನೋ ಮಾಡ್ಕೊಂಡು ಹೋಗೋದು. ಆ ಸಸಿ ಎಲ್ಲಿಂದ ತಂದ್ರಿ, ಯಾವುದು ಗೋಟ್ ಅದು? ಅದು ನಾಟಿ ತಳೆ ತರೀಕೆರೆ ನಮ್ಮ ಅವ್ರ ತೋಟದಾಳಿಂದನೇ ತಗೊಂಬಂದು ಸೊಸೆ ಮಾಡ್ಕೊಂಡು ಹಾಕಿರೋದು. ಎಷ್ಟು ವರ್ಷದ ಮರದ್ದು? ಅದಲ್ಲೇ 35 ವರ್ಷದ ಮರ. ಯಾವ ರೀತಿ ಕಂಡುಹಿಡಿತೀರ ಇದಿಷ್ಟು, ಇದು 35 ವರ್ಷದ ಮರನೇ ಈ ಮರದ್ದೇ ಕೋಟ್ ಆಗ್ಬೇಕು ಅನ್ನೋದು ಯಾವ ರೀತಿ ಗೊತ್ತಾಗುತ್ತೆ? ನಮ್ಮ ಅವರಿಗೆಲ್ಲ ಚೆನ್ನಾಗಿ ಬರ್ತೈತೆ. ನಮ್ಮ ಹೆಣ್ಕೊಟ್ ಮಾವರು ಅವರೆಲ್ಲ ಹೇಳೋರು ಇಂಥ ಮರದ ಕಾಯಿ ಆದರೆ ಚೆನ್ನಾಗಿ ಬರ್ತವೆ ಅಂತ ಹೇಳಿದ್ಕೆ ಅವ್ರ ತಮ್ಮಂದು ಕೊಟ್ಟ ಮೇಲೆ ಮಾಡಿ ಒಂದು 3/4 ಎಕರೆ ಕುಂದಿರ್ಸಿದ್ದೆ. ಆವಾಗಲಿಂದ ಅಲ್ಲೇ ತಾಮರೋದು ಹಾಕೋದು ಹಿಂಗೆ ಮಾಡ್ಕೊಂತ ಈಗ ಒಂದು 3.5 ಎಕರೆ ಈಗ ಬಂದಿದೆ. ಇನ್ನೂ 1-2 ವರ್ಷ ಬೇಕು. ಕೆಲವು 1.5 ಎಕರೆ ಒಂದು 70-80 ಕಿಲೋ ಅಡಿಕೆ ಹೋದ್ರು. ಈ ಅಡಿಕೆ ಸಸಿ ಮಾಡೋ ವಿಧಾನದ ಬಗ್ಗೆ ಹಿಂಗೆ ಯಾವ ರೀತಿ ಮಾಡಿದ್ರಿ? ಮಣ್ಣು ತರಿಸಿ ಮನೆ ತೆಗೆ ಹಾಕೋದು. 1 ಕೆಜಿ ಪ್ಯಾಕೆಟು ಇಟ್ಟು ತೊಳ ಪ್ಯಾಕೆಟು ಮಾಡಿಬಿಟ್ಟು ಅದಕ್ಕೆ ಗೋಟು ಊರೋದು. ಗೋಟು ಊರಿ ಅದು ಈ ಆಸ್ತಿ ಬಂದ ಮೇಲೆ ಒಂದು 6 ತಿಂಗಳು ಸಸ್ಯನ ನಾವು ಕುಂದರಿಸ್ತಿದ್ವಿ. ಆ ಗೋಟನ್ನ ಯಾವ ರೀತಿ, ಎಷ್ಟು ದಿನ ಆದ್ಮೇಲೆ ಅದು ಮೊಳಕೆ ಬರೋದು? ಬರ್ತಿತ್ತು ಮೊಳಕೆ 3 ತಿಂಗಳಿಗೆ ಬಂದ್ರೆ ನಾವೊಂದು 15-20 ದಿವಸ ಇಷ್ಟು ಬಂದೇ ಸಣ್ಣ ಪ್ಯಾಕೆಟ್ ಮಾಡಿಬಿಟ್ಟು ಅದರೊಳಗೆ ಒಂದೊಂದೇ ಊರಿ ಬೆಳೆಸ್ತೀವಿ. ಅದರಿಂದ ಚೆನ್ನಾಗಿ ಒಂದು 1 ವರ್ಷದ ತನಕ ಬಿಡ್ತೀವಿ. ಆದರೆ 1 ವರ್ಷದ ಮೇಲೆ ನೆಲ ಅಚ್ಚುಕಟ್ಟು ಮಾಡ್ಕೊಂಬಿಟ್ಟು ಗುಂಡಿ ಹೊಡ್ಕೊಂಬಿಟ್ಟು ನೆಡ್ತೀವಿ. ನೆಲ ಅಚ್ಚುಕಟ್ಟು ಅಂತ ಹೇಳಿದ್ರೆ ಯಾವ ರೀತಿ ಹದ ಮಾಡ್ತೀರಿ? ಒಣೆ ಭೂಮಿ ಒಳಗೆ ಹದ ಮಾಡೋದು. ನೀರು ಹಚ್ಕೊಂಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಂಬಿಟ್ಟು ಕೊಳ್ಳ ಹೊಡ್ಕೊಂಬಿಟ್ಟು ಆಮೇಲೆ ಒಂದೊಂದೇ ಗುಂಡಿ ಹೊಡ್ಕೊಂಡು 9 ಅಡಿ ದಯ ಆದರೆ 500 ಗಿಡ ಕುಂದಿರ್ತಾವ. 8 ಅಡಿ 650 ಕುಂದಿರ್ತಾವ. 8 ಅಡಿ ದಯ ಆದರೆ 8 ಅಡಿ ದಯ ಅಂದರೆ 650 ಕುಂದಿರೋದು ಸಹಿ. ಈ 9 ಅಡಿ ದಯ ಅಂದರೆ 550. ಎಕರೆಗೆ ಎಷ್ಟು ಹಾಕಿದಿರಿ? 550 ಗಿಡ ಕುಂದಿರ್ತೀವಿ 9 ಅಡಿ ದಯ ಆದರೆ. 8 ಅಡಿದು ಐತಿ ಅದು 650 ಕುಂತೀವಿ. ನಿಮ್ದು 550 ಗಿಡ ಹಾಕಿದಿರ. ಸಸಿನ ಬಿಸಿಲಲ್ಲಿ ಮಾಡಿದ್ರು ಅಥವಾ ತಂಪು ಜಾಗದಲ್ಲಿ ಬೆಳೆಸಿದ್ರು? ನಾವು ಒಂದ್ ಸ್ವಲ್ಪ ಬಿಸಿಲೆ ಮನೆ ತಲೆ ಬೆಳೆಸಿದ್ದು. ನೀರು ಹೊಯ್ತೀವಿ ವಾರಕ್ಕೆ ಒಂದೊಂದ್ಸಲ ನೀರು ಹಾಕಂತ ಇದ್ರೆ ಈ ಆಸ್ತಿ ಬಂದ್ರೆ ಸಾಕು. ನೆಟ್ಟಿದೀವಿ ಸಸಿ ನೆಟ್ರಿ, ಅದಕ್ಕೆ ಯಾವ ರೀತಿ ಪೋಷಣೆ ಮಾಡ್ಕಂತ ಬಂದ್ರಿ ವಿಧಾನಗಳು ಅದನ್ನ ಹೇಳಿ. ಒಂದ್ ಸ್ವಲ್ಪ ದನಿ ಗೊಬ್ಬರ ಹಾಕೋದು, ಅದ್ರ ಮೇಲೆ ಒಂದೊಂದಿಷ್ಟು ಸುಪಾಲ ಕೊಡ್ತಿದ್ವಿ. ಆಮೇಲೆ ರಸಾಯನ ಗೊಬ್ಬರ ಅಂತಂದು ಸಾವಯವ ಗೊಬ್ಬರ ಅಂತ ಬರ್ತೈತಿ, ಅದು ಇಟ್ಟು ಹಾಕ್ತಿದ್ವಿ. ಹಿಂಗೆಲ್ಲ ಮಾಡ್ಕೊಂಡು ಚೆನ್ನಾಗಿ ಬಂದೀವಿ. ಎಷ್ಟು ಶುದ್ಧ ಗಿಡಗಳು ಈಗ ಹಾಕಿರೋದು? 1.5 ವರ್ಷಕ್ಕೆ ನಾವು ಹಾಕಿದ್ವಿ. 1.5 ವರ್ಷನೂ ತಡೆದಿಲ್ಲ, ಅಷ್ಟೊತ್ತಿಗೆ ನಾವು ಹಚ್ಚಿಬಿಡ್ತಿದ್ವಿ. ಅಂದ್ರೆ ತೋಟಕ್ಕೆ ಗೊಬ್ಬರದ ವಿಚಾರ ಬಂದಾಗ ತಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇದೀರೋ ಅಥವಾ ಸಾವಯವ ಕೃಷಿನ ನೀವು ಅನುಸರಿಸ್ತಾ ಇದ್ದೀರಾ? ಸಾವಯವ ಗೊಬ್ಬರನೂ ಹಾಕ್ತೀವಿ. ಇನ್ನೊಂದರ ಬರ್ತಾ ಐತೆ ಈ ಕೃಷಿ ಕಾರ್ಮಿಕರಿಂದ ಗೊಬ್ಬರ ತಂದು ಕೊಡ್ತಾರೆ ಇಲ್ಲೇ ನಮ್ಮ ಮನೆ ತಗೆ, ಅದು 650 ರೂಪಾಯಿ ಬ್ಯಾಗು. ಅವು ತಂದು ಕೊಟ್ರೆ ಅವು ಒಂದು 10 ಕಿಲ ತಗೊಳೋದು, ಇದೊಂದು 10 ಕಿಲ ತಗೊಳೋದು, ಸರ್ಕಾರಿ ಗೊಬ್ಬರ ಒಂದು 5 ಕಿಲ ತಗೊಳೋದು, ಅಡಿಕೆ ಗೊಬ್ಬರ ಅಂತ ಬರ್ತೈತಿ ಅದನ್ನು ತಗೊಂಡು ಹಾಕ್ತಾ ಇರೋದ್ರಿಂದ ನಮ್ಮ ಏನು ಹಣ್ಣು ಹುಡ್ಕ ಬರೋಲ್ಲ ಜಾಸ್ತಿ. ಏನೋ ಎಲ್ಲೋ ಒಂದೊಂದು ಮರದ ಬರ್ತಾವೆ, ಅವಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ನೀವು ಸಾವಯವ ಕೃಷಿನೂ ಮಾಡ್ತೀರಾ, ಸ್ವಲ್ಪ ರಾಸಾಯನಿಕ ಮಿಕ್ಸ್ ಮಾಡ್ತೀರಾ? ಕೊಟ್ಟಿಗೆ ಗೊಬ್ಬರನೂ ಹಾಕ್ತೀವಿ, ರಾಸಾಯನ ಗೊಬ್ಬರನೂ ಹಾಕ್ತೀವಿ. ಅದು ಭಾಳ ತಾಣ ಅಲ್ಲ, ಒಂದು ಸ್ವಲ್ಪ ತಂತೀವಿ. ಯೂರಿಯಾ ಹಾಕಿದ್ರೆ ಹಿಟ್ಟು ಬಡ್ಕೊ ಬರ್ತಾವ, ಕಾಯಿ ಹಿಟ್ಟು ಬರ್ತಾವ, ಅದರಿಂದ ಈ ಸುಪಾಲ ಅಡಿಕೆ ಗೊಬ್ಬರ ಅಂತ ಬಂದಿತ್ತು ಅದು. ಆಮೇಲೆ 14-26 ಹಿಂಗೆಲ್ಲ ಕೊಡ್ತಾ ಇರ್ತೀವಿ. ಆಮೇಲೆ ಸಾವಯವ ಗೊಬ್ಬರ ಜಾಸ್ತಿ ಕೊಡ್ತೀವಿ. ಅಂದ್ರೆ ಈಗ ನಿಮ್ಮ ಒಂದು ಭಾಗದಲ್ಲಿ ನೀರಾವರಿ ಜಾಸ್ತಿ ಅಂತಂದ್ರೆ ನೀರಿನ ಶೀತದ ವಲಯನೇ ಈ ಕಡೆ ನೋಡ್ತಾ ಇದ್ದೀವಿ. ಅಂದ್ರೆ ನೀರಿನ ಹೆಚ್ಚು ಅಂಶ ಇಲ್ಲಿ ಹೆಚ್ಚು ನೋಡ್ತೀವಿ. ಅಂದ್ರೆ ಅಡಿಕೆ ಗಿಡಕ್ಕೆ ನೀರು ಜಾಸ್ತಿ ಆದ್ರೆ ರೋಗ ಬರುತ್ತೆ ಅಂತಾರೆ, ನೀವ್ ಯಾವ ತರ ಮಾಡ್ತೀರಾ? ಕಾಲುವೆ ಹೊಡಿತೀವಿ, ಎಲ್ಲ ನೀರು ಹೊರಗೆ ತೆಗೆದು ಬಿಡ್ತೀವಿ. ತೆಗೆಯೋದ್ರಿಂದ ಅದು ಬಿಕ್ಕಂದೇ ಸಣ್ಣ ಗಿಡ ಚೆನ್ನಾಗಿ ಬರ್ತವೆ. ಅಂದ್ರೆ ನಿಮ್ಮ ಭಾಗದಲ್ಲಿ ಅಡಿಕೆ ಪ್ರಾರಂಭ ಹಂತದಲ್ಲಿ ನೀವು ಈ ಕಡೆ ಮಿಶ್ರ ಬೆಳೆಯಾಗಿ ಏನಾದ್ರು ಬೇರೆ ಬೆಳ್ಕೊಂಡಿದ್ರ? ಏನಂತ ಏನ್ ಬೆಳಿತಿರಲ್ಲ, ಏನ ರಾಗಿನ ಪಾಗಿನ ಏನಾರ ಒಂದಿಷ್ಟು ಹಾಕಂತಿದ್ವಿ, ಬಳ ಹಾಕ್ತಿರಲ್ಲ, 1.5 ಎಕರೆ ಹಾಕಂತಿದ್ವಿ. ಆಮೇಲೆ ದನಿಗೆ ಮೇವು ಅಂತಂದು ಹಲಸಂದೆ ಜೋಳ ಉಕ್ಕಂದು ದನ ಕಟ್ಕೊಂಡಿದ್ದೆ. ಎಷ್ಟು ದನ ಕಟ್ಕೊಂಡಿದ್ರು? ಎರಡು ರಾಸನ. ಅಂದ್ರೆ ಗೊಬ್ಬರಕ್ಕೋಸ್ಕರ? ಗೊಬ್ಬರಕ್ಕಾಗಿ ಮತ್ತೆ ಇಲ್ಲದ್ರೆ ಯಾವ ಒಂದು ದನ ಕಟ್ತಾರೆ. ಆದ್ರೆ ಈ ತೋಟದಲ್ಲಿ ನೋಡ್ತಾ ಇದ್ರೆ ಕಳೆಗಳು ಬೆಳೆದೇ ಬೆಳೀತೆ ತೋಟ ಅಂದ್ರೆ, ಅದ್ರ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತೀರಾ? ನಾವು ಇಲ್ಲಿವರೆಗೂ ಈ ಕಳೆನಾಶಕ ಅಂತ ಬರ್ತಿತ್ತು, ಅದು ಅಡಿಕೆ ಕಾಯಿ ಕೊಯ್ಯೋ ಮುಂದ್ಗಡೆಗೆ ರೌಂಡ್ ಅಪ್ ಅಂತ ಹೊಡೆದು ಬಿಡ್ತೀವಿ. ಅಡಿಕೆ ಕೊಯ್ದಾದ್ಮೇಲೆ ಬೇಸೆ ಹೊಡೆಸ್ಬಿಟ್ಟು ಕೈ ಬಿಡಬಹುದು. ಗೊಬ್ಬರ ಅದೆಲ್ಲ ಕೊಡ್ತೀವಿ. ಗುಣೆ ಬಡ್ಡೆಗೆಲ್ಲ ಹುಲ್ಲಿದ್ದೆಲ್ಲ ಕೆತ್ತಿಸ್ಬಿಟ್ಟು ಅದ್ರ ಮೇಲೆ ಹಾಕಿ ಗೊಬ್ಬರ ಹಾಕಿ ಅದ್ರ ಮೇಲೆ ಮುಚ್ಚಿಬಿಡ್ತೀವಿ. ಅದ್ರ ಮೇಲೆ ಮುಚ್ಚಿ ಒಂದೊಂದು ಸಾಲ ಬೇಸೆ ಹೊಡೆಸಿ ಕೈ ಬಿಟ್ಬಿಡೋದು. ವರ್ಷಕ್ಕೆ ಒಂದೇ ಸಲ ಬೇಸೆ ಹೊಡಿಬೇಕಾದ್ರು ಹಾಗೆಲ್ಲ ಹೊಡ್ಕೊಂತ ಹೋದ್ರೆ ಶೀತ ಆಗ್ಬಿಡ್ತಿದ್ ಜಾಸ್ತಿ. ಅದರಿಂದ ಹಂಗೆ ಹಿಂಗು ಬೆಳ್ಕೊಂಡು ಹೋಗ್ತಾ ಇದೆ. ಅಂದ್ರೆ ನೀವು ರೌಂಡ್ ಅಪ್ ಹೊಡಿಸ್ತೀನಿ ಅಂತ ಹೇಳಿದ್ರಿ, ಭೂಮಿಗೆ ತೊಂದರೆ ಆಗಲ್ವಾ? ಗಿಡಕ್ಕೆ ತೊಂದರೆ ಆಗಲ್ವಾ? ಗಿಡಕ್ಕೆ ಏನಂತ ತೊಂದರೆ ಏನು ಕಾಣಲ್ಲ. ಏನ ಏನಪ್ಪ ಅಂದ್ರೆ ನಾವು ವರ್ಷಕ್ಕೆ ಎರಡೇ ಐಟಮ್ ಹೊಡಿಯೋದು, ಆಮೇಲೆ ಕೈ ಬಿಟ್ಬಿಡ್ತೀವಿ. ಅದು ಬೇಸೆ ಹೊಡ್ಕೊಂತೀವಿ, ಟ್ಯಾಕ್ಟ್ರಿ ತಂದೋಗ್ಬಿಟ್ಟು ಹೊಡೆಸಿ ಅಚ್ಚಿಕಟ್ ಮಾಡ್ತೀವಿ. ಅದು ಏನು ಗಂಟಿಗೆ 800 ರೂಪಾಯಿ, 800-1,000 ಹಿಂಗಾಗ್ತಾವ. ಒಂದೊಂದು ಬೆಳಿಗ್ಗೆ ಅದೇ ಒಂದು 15,000 ರೂಪಾಯಿವರೆಗೂ ಹೋಗ್ತಾವ, 15-20 ಹಿಂಗಾಗ್ತೈತೆ. ಅಡಿಕೆ ಅಂದಮೇಲೆ ನೀರು ಇರಲೇಬೇಕು. ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ಹೇಗೆ ನೀರು ತಿಂಗಳಿಗೆ ಒಂದನ್ನ ಕೊಡ್ತೀವಿ, ಅದರಂತೆ ಕೊಡಲ್ಲ. ಮಳೆಗೆಲ್ಲ ಬಂತು ಅಂದ್ರೆ ನಾವು ಕೊಡದೇ ಇಲ್ಲ ನೀರು, ಏನು ಹರಿದು ಹೋಗುತ್ತೆ. ಹಿಂಗಾಗಿ ಚೆನ್ನಾಗಿ ಬರ್ತಾವ. ನಮ್ಮ ಹಳದರ್ಗ ನೋಡ್ರಿ, ಶೀತ ಹೇಳ್ಕೊಂಬಿಡ್ತೈತೆ, ಅದನ್ನೇ ಚೆನ್ನಾಗಿ ಬರ್ತಾ ಇತ್ತು. ಹೆಚ್ಚು ಶೀತ ಆದ್ರೂ ಗಿಡಕ್ಕೆ ತೊಂದರೆ, ನೀರು ಹೊರಡಿಸ್ಬೇಕು. ಹೊರಕ್ಕೆ ಬೇಸಿಗೆ ಇದ್ದಂಗೆ ಬೇಸೆ ಹೊಡೆಯಲ್ಲ. ವರ್ಷಕ್ಕೆ ಒಂದೆರಡು ಸಲ ಮೂರು ಸಲ ಹೊಡೆದು ಕೈ ಬಿಟ್ಬಿಡ್ತೀವಿ. ಬೇಸಿಗೆಗಾಲ ಬಂದಾಗ ಯಾವ ರೀತಿ ಸಮಸ್ಯೆಗಳೇನಾದ್ರು ಬಂತ ತೋಟಕ್ಕೆ? ನಮ್ಮಕ್ಕೇನು ಬಂದಿಲ್ಲ, ಬೇರೆ ಹಂಗ ಹಿಂಗೂ ಅದಾವೆ, ಅವೆಲ್ಲ ನಾವು ನೋಡಕ್ ಹೋಗಲ್ಲ. ಹರಳೋದ್ರದು ರೋಗ ಸಿಕ್ಕಾಬಟ್ಟ ಗೊಬ್ಬರ, ಯಾವ ಗೊಬ್ಬರ ಈ ಸರ್ಕಾರಿ ಗೊಬ್ಬರನೇ ಪೂರ್ತಿ ಅದನ್ನೇ ಹಾಕ್ಬಿಟ್ರೆ ರೋಗ ಬರ್ತವೆ. ನಾವು ಈ ಕೊಟ್ಟಿಗೆ ಗೊಬ್ಬರ ಅಂತೆ, ಮಣ್ಣಂತೆ, ಮುಸೆ ಅಂತೆ ಹಾಕೋದ್ರಿಂದ ಅಷ್ಟು ಬರಲ್ಲ. ಅಂದ್ರೆ ನಿಮ್ಮ ಒಂದು ಮರ ಗಂಡುಗಳು ಅಂತಾರಲ್ಲ, ಅದು ಜಾಸ್ತಿ ಇದಾವ ಹತ್ರ ಇದಾವ? ಒಂದ್ ಮೀಡಿಯಂ ಅದಾವ, ಒಂದ್ ಚೋಟು ಅದಾವೆ, ಒಂದ್ ಗೇಣು ಅದಾವೆ. ಕುರುಗಣ್ಣು ಬಿದ್ರೆ ಮರ ಬಾಳಿಕೆ ಬರ್ತವೆ, ಗಣ್ಣು ಒಂದಡಿ ಮೇಲೆ ಹೋದು ಅಂತಂದ್ರೆ ಅದು ಬಾಳಿಕೆ ಬರಲ್ಲ, ಮುಳ್ಕೊಂಬಿದ್ದೋಗೋದು ಹಿಂಗೆಲ್ಲ ಆಗ್ತಾವ. ಯಾವ ಒಂದು ಸಮಯದಲ್ಲಿ ತಾವು ಅಡಿಕೆ ಸಸಿನ ನಾಟಿ ಮಾಡೋದು? ನಾವು ಶಿವರಾತ್ರಿ ಮುಂದ್ಗಡೆಗೆ, ಯಾಕೆ ಅಂದ್ರೆ ಅವಾಗ ಒಂದ್ ಸ್ವಲ್ಪ ಮಳೆ ಶೀತದ ಗಾಳಿ ಬೀಸ್ತೈತಿ, ಅವಾಗ ಏನೂ ಆಗಲ್ಲ. ಮತ್ತೆ ಉಗಾದಿ ಬಿಸಿಲಿಗೆ ಸಿಕ್ತಾವ ನೋಡ್ರಿ, ಅವಾಗ ಗಿಡ ಹೋಗ್ಬಿಡ್ತಾವ. ಅದರಿಂದ ಶಿವರಾತ್ರಿಯಾಗಿ ಹಾಕ್ತೀವಿ. ಅಂದ್ರೆ ಶಿವರಾತ್ರಿ ಎಲ್ಲ ಹಾಕಿದ್ದು ಗಿಡ ಬರ್ತವೆ, ನೀರು ಹಾಕೋದ್ ಸಮಸ್ಯೆ ಇರಲ್ಲ. ತಿಂಗಳಿಗೆ ಒಂದಾದ ನೀರು ಕೊಡ್ಲೇಬೇಕು. ಅಂದ್ರೆ ಮಳೆ ಬಂದಾಗ ಗಿಡ ಅದನ್ನೇ ನೋಡ್ಕೊಂಡು ಅದ್ರ ಆಶ್ರಯದಲ್ಲೇ ಇರುತ್ತೆ ಅಂತ? ಏನಿಲ್ಲ, ಗುಣೆ ಬಡ್ಡೆಗೆ ಕಳೆ ತಕ್ಕಂತಿದ್ರೆ ಸಾಕು, ನಡುವೆ ಇದ್ರೂ ಇರಲಿ, ಗುಣೆ ಬಡ್ಡೆ ಅಚ್ಚಿಕಟ್ಟು ಮಾಡ್ಬೇಕು. ಈ ಅಡಿಕೆ ಅಂದಮೇಲೆ ಖರ್ಚು ಬಂದೇ ಬರುತ್ತೆ, ಎಷ್ಟು ಬರ್ಬೋದು ಖರ್ಚು ಒಂದು ಎಕರೆಗೆ ಈ ಸೈಡ್ ಅಲ್ಲಿ? ಒಂದ್ 25 ಮೇಲೆ ಹೋಗ್ತಾವ. ಯಾವ ರೀತಿ? ಯಾವ ರೀತಿ ಅಂದ್ರೆ ಕಳೆ ಕೀಳೋದು ಮಾಡೋದು, ಆಮೇಲೆ ಅದಕ್ಕೆ ಗೊಬ್ಬರ ಅಂತೆ ಗೋಡಂತೆ ಹಾಕೋದ್ರಿಂದ ಒಂದ್ 50,000 ರೂಪಾಯಿ ತೆಗೆದಿಡ್ಬೇಕು ಒಂದ್ ಎಕರೆಗೆ. ವರ್ಷಕ್ಕೆ? ವರ್ಷಕ್ಕೆ. ಜೊತೆಗೆ ಏನೇನು ಖರ್ಚು ಬರ್ತದೆ? ಕೂಲಿಯರಿಗೆ ಕೊಡ್ತೀವಲ್ರಿ, 500 ಕೊಡ್ತೀವಿ, 450 ರೂಪಾಯಿ ಕೂಲಿ ಕೊಡ್ತೀವಿ. ಗುದ್ದೆ ಕೆಲಸ ಅಂದ್ರೆ 500. ಅಂದ್ರೆ ಇಲ್ಲೆಲ್ಲ ಕೂಲಿ ಸಿಗ್ತಾರಾ? ಏ ಕರ್ಕೊಂಡು ಹೋಗ್ಬೇಕಪ್ಪ, ದಮ್ಮಯ್ಯ ದತ್ತಯ್ಯ ಅಂತ ಕರ್ಕೊಂಡು ಹೋಗಿ ಮಾಡಿಸ್ಬೇಕು. ಖರ್ಚು ಹೆಚ್ಚು ಅಂತ ಅನ್ಸುತ್ತ ಅಥವಾ ಏನು? ನಮಗೆ ಒಂದು ಲೆಕ್ಕದೊಳಗೆ ಒಂದು 60-70,000 ರೂಪಾಯಿ ಕಳ್ಕಂದ್ರು ಖರ್ಚೇನು ಅಂತ ಜ್ವರ ಬಂದ್ರು ಇದ್ರಾಗ ಒಂದು ಸ್ವಲ್ಪ ಹಂಗೆ ಹೆಂಗು ಹೋಗ್ತಾ ಇರ್ತೈತೆ. ಇದು ಜಾಸ್ತಿ ಕೆಲಸ ಇಲ್ಲ, ಇದೇನಿದ್ರು ನೋಡ್ಕೊಂತ ಹೋಗ್ತಾ ಇರೋದು. ಇದು ಅಂತಂದ್ರೆ ಭತ್ತದ್ದು ಅಂದ್ರೆ ಬೆಳಗ್ಗೆ ಸಾಯಂಕಾಲ ರಾತ್ರಿ ಎಲ್ಲ ಒದ್ದಾಡ್ಬೇಕು, ಅದು 25,000 ರೂಪಾಯಿ ಖರ್ಚು ಬರ್ತವೆ ಒಂದು ಎಕರೆಗೆ. ಬ್ಯಾಸೆ ಓಡಿಸಿ ಟ್ಯಾಕ್ಟ್ರಿ ಓಡಿಸಿ ಇವೆಲ್ಲ ಮಾಡ್ಬೇಕು ಅಂತಂದ್ರು ವಿಪರೀತ ಖರ್ಚು ಬರ್ತವೆ. ಯಾವ ಖರ್ಚಿಲ್ಲದ ಬೆಳೆ ಯಾವೂ ಇಲ್ಲ ರೀ, ನಾವು ಹೇಳೋದಷ್ಟೇ. ಒಟ್ಟಿನಲ್ಲಿ ನೀವು ಹೇಳೋ ಪ್ರಕಾರವಾಗಿ ಭತ್ತ ತುಂಬಾ ಖರ್ಚು? ತುಂಬಾ ಖರ್ಚೆ. ಬೆಳಗ್ಗೆ ಸಾಯಂಕಾಲ ಹೆಂಗಸರಿಗೆ ಕರ್ಕೊಂಡು ನಾಟಿ ಹಚ್ಚಿಸೋವರೆಗೂ ಗೋಳು ಅಂದ್ರೆ ಗೋಳದು. ಅದಕ್ಕಾಗಿ ಕೈ ಬಿಟ್ಟಿದ್ದಾಗ ಭತ್ತಕ್ಕಿಂತ ಕಬ್ಬು ಖರ್ಚ, ಕಬ್ಬಿಗಿಂತ ಭತ್ತದ ಖರ್ಚು? ಭತ್ತದ ಖರ್ಚು ಬರ್ತದೆ, ಕಬ್ಬಿಂದು ಅಷ್ಟೇ. ಒಂದ್ ಮೂರು ತಿಂಗಳು ಸರಿಯಾಗಿ ಕೆಲಸ ಮಾಡ್ಬಿಟ್ರೆ ಕಬ್ಬಿಂದೇನಂತ ಖರ್ಚು ಬರಲ್ಲ. ಭತ್ತದ್ದು ಹಾಕಿದ್ಲಿಂದನೂ ಮಾಡ್ಬೇಕು, ಕಳೆ ತೆಗಿ ಅದು ಮಾಡು ಇದು ಮಾಡು, ರೋಗ ಬಂದ್ರೆ ಔಷಧಿ ಹೊಡಿ, ಭಾರಿ ರೋಗ ಬರ್ತಾವ ಭತ್ತಕ್ಕೂ. ಅದರಿಂದ ಇಬ್ಬರಿಂದ ಖರ್ಚು ಬರ್ತಾವ. ಈಗ ನೀವು ಅಡಿಕೆ ಹಾಕಿ ಸ್ವಲ್ಪ ಸಂತೋಷವಾಗಿದ್ದೀರಾ? ಸಂತೋಷ ಏನಿಲ್ಲ, ಹಂಗೆ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ರಿ. ಈ ಅಡಿಕೆ ಬೆಳೆದ್ರಿ ಎಷ್ಟು ಬರಬಹುದು ಅಂತ ತಮ್ದು ಒಂದು ಎಕರೆಗೆ ಎಷ್ಟು ಬರಬಹುದು ನಿಮ್ಮ ಒಂದು ಇದ್ರ ಪ್ರಕಾರವಾಗಿ? 40-60 ತನಕ ಬೆಳಿಬಹುದು. ಹಸಿ ಅಡಿಕೆ ಇಳುವರಿ? ಹಸಿ ಅಡಿಕೆ ಮತ್ತು ಒಣ ಅಡಿಕೆ ಅಲ್ಲ, ಒಣ ಅಡಿಕೆ 16-17 ಕೆಜಿ ಬರ್ತದೆ ಒಂದ್ ಕ್ವಿಂಟಾಲಿಗೆ. ಹಸಿ ಅಡಿಕೆ ಸುಲದಿ ಬೇಸ್ತರೆ. ಅದನ್ನ ಮಾರ್ಕೆಟಿಂಗ್ ಅಂತಂದ್ರೆ ನಿಮ್ಗೆ ಒಂದು ರೇಟ್ ಬರ್ಬೇಕಲ್ಲ, ಅದನ್ನ ಯಾವ ರೀತಿ ಮಾಡ್ತಿರತ್ತ? ನಾವೇನು ಕೊಡ್ತಾ ಇಲ್ಲ, ಬೇರೆ ಚೇಣಿ ಕೊಟ್ಟಿರ್ತೀವಲ್ಲ ಅವ್ರ ಕಡೆಗೆ ವಹಿಸ್ಬಿಡ್ತೀವಿ. ನಮಗೇನು ಆ ರೇಟ್ ಬಂದಾಗ ನಮಗೆ ಹಾಕೊಡ್ಬೇಕು ಅಂತ. 50-55 ಬಂದ್ರೆ ಹಾಕೊಡ್ರಿ ಅಂತೀವಿ. ಇದು ಕಡಿಮೆ ಆತ 40-30 ಬಂದ್ರೆ 35 ಹಿಂಗ ಹಾಕೊಡ್ತಾರೆ. ಆದ್ರೆ ಇತ್ತೀಚೆಗೆ ಸ್ವಲ್ಪ ದಿನದ ಹಿಂದೆ ಈ ಅಡಿಕೆಗೆ ಸ್ವಲ್ಪ ರೇಟ್ ಜಾಸ್ತಿ ಬಂತು, ನಿಮಗೇನು ಅನಿಸ್ತು, ಯಾವ ಥರ ಬಂತು ತಮಗೆ? 12 ಕೆಜಿ ಅಂತ ನಾವು ಅಡಿಕೆಗೆ ಕೊಟ್ಟಿರ್ತೀವಲ್ಲ, ಪೇಪರ್ ರೇಟು 35-40-50 ತನಕ ಬಂದರೆ, 50-52 ಹೋದರೆ ನಮಗೆ 12 ಕೆಜಿ ಅಂತ ಹಾಕ್ಕೊಡ್ತಾರೆ, ಅವರಿಗೆ ಬಿಡ್ತೀವಿ ಅಂತ. ಮತ್ತು ಅಡಿಕೆಯ ಜೊತೆಗೆ ನೀವು ಎಲೆ ಬಳ್ಳಿ ಏನು ಹಾಕೊಂಡಿಲ್ಲ? ಹಾಕಿಲ್ಲ ರೀ. ಎಲೆ ಬಳ್ಳಿ ಹಾಕ್ಬೋದು, ಭಾರಿ ಕಾಯ್ಬೇಕು. ಒಟ್ಟಿನಲ್ಲಿ ನೀವು ಅಡಿಕೆ ಕೃಷಿ ಇತ್ತೀಚೆಗೆ ಮಾಡಿ ಸ್ವಲ್ಪ ಆರಾಮಾಗಿದ್ದೀರ? ಏನು ಕೆಲಸ ಜಾಸ್ತಿ ಇಲ್ಲ, ಕೂಲಿ ಹೆಚ್ಚಿಗೆ ಒಂದು 15 ದಿವಸ ಕೆಲಸ ಮಾಡಿಸ್ತಾರೆ. ಅಂತ ನಿಮ್ಮ ಪ್ರಕಾರವಾಗಿ ಭತ್ತಕ್ಕಿಂತ ಅಡಿಕೆನೆ ಬೆಸ್ಟ್ ಈಗ ಒಂದು ಲೆಕ್ಕದೊಳಗೆ? ಅದೇ ಉತ್ಪಾದನೆ ಐತಿ, ಕೆಲಸ ಜಾಸ್ತಿ ಇಲ್ಲ ನೋಡ್ರಿ. ಅದಕ್ಕಾಗಿ ಮುಂದೆ ಅಡಿಕೆ ಬಿಟ್ಟು ಮತ್ತೆ ಬೇರೆ ಏನೋ ಚೇಂಜ್ ಮಾಡಬೇಕು ಅಂತ ಮನಸ್ಥಿತಿ ಏನಾದ್ರು ಇದೆಯಾ? ಮುಂದೆ ಏನ್ ಮಾಡ್ತೀರಿ? ಮುಂದಿನ ಲೆಕ್ಕ ಮುಂದಿಂದು ಅದು ಸರಿಯಾಗಿ ಬರ್ಲಿದಾಗಿದ್ರೆ ಒಂದ್ 2 ಎಕರೆ ಕೇಳಬೇಕು, ಭತ್ತನ ಕಬ್ಬ ಏನೋ ಮಾಡೋದು. ಒಟ್ಟಲ್ಲಿ ನೀವು ಇದರಿಂದ ಏನು ಬೇಸರ ಏನು ಇಲ್ಲ? ಬೇಸರ ಏನಿಲ್ಲ, ಯಾವ ಮಾಡ್ಕೊಂತ ಹೋದ್ರೆ ಎಲ್ಲವೂ ಬೇಸರ ಆಗ್ತವೆ, ಮಾಡ್ಲಿಕ್ಕೆ ಯಾವ್ದು ಬೇಸರ ಆಗಲ್ಲ. ಎಷ್ಟು ವರ್ಷ ತಮ್ಗೆ ಈಗ? ಈಗ 74 ಐತೆ. ಈ ಒಂದು 74 ವರ್ಷದಲ್ಲೂ ತಾವು ಕೃಷಿ ಮಾಡ್ತೀನಿ ಅಂತಂದ್ರೆ ಯಾವ್ದದು ಒಂದು ಶಕ್ತಿ ಅಂದ್ರೆ ಇದ್ದಿದ್ದೆ? ಈಗ ಮೊದ್ಲಿಂದನು ಮಾಡಿದೀವಲ್ಲ, ನಾನು ಮೊದ್ಲು ಮಾಡಬೇಕಾದ್ರೆ 1 ಎಕರೆ ಪದ ನಾನು ಒಬ್ಬನೇ ಕಡಿಯುತ್ತಿದ್ದೆ. ಈಗ 1 ಎಕರೆ ಪದ ಕಡಿಯಕ್ಕೆ ಹಾಕಿತ್ತ 74 ವರ್ಷ ಆದ್ಮೇಲೆ, ಈಗ ಕೂಲಿ ಹೆಚ್ಚಿಗೆ ಮಾಡಿಸ್ತೀವಿ. ಅಂದ್ರೆ ನಿಮ್ ಪ್ರಕಾರ ಹಿಂದಿನ ಕೃಷಿ ಪದ್ಧತಿಗೂ ಈಗಿನ ಕೃಷಿ ಪದ್ಧತಿಗೂ ವ್ಯತ್ಯಾಸ ನೋಡಿದಿರ? ಏನ್ ವ್ಯತ್ಯಾಸ? ಇದು ಎತೆ ಜಾಸ್ತಿ, ಅವಾಗ ಒಂಥರ ಇತ್ತು. ಅವಾಗ ಹೆಚ್ಚು ಕಮ್ಮಿ 3 ಗಂಟೆ ತಿಂಗ ಬೇಸೆ ಹೊಡೆದು ಕೂರಿಗೆ ಒಳಗೆ ಬಿತ್ತಿದ್ವಿ. ಅವಾಗೆಲ್ಲ ಕೊಯಮತ್ತೂರು ಭತ್ತ ಅಂತ ನೋಡಿದ್ರ ಇದು ಕೊಯಮತ್ತೂರು ಭತ್ತನೆಲ್ಲ ಬೆಳೆದಿದ್ದೀವಿ ಅವಾಗ. ಈಗಲೇ ಒಂಥರ ಉತ್ತಮ, ಯಾಕೆ ಅಂತಂದ್ರೆ ತಳೆ ತಳೆ ಬೇರೆ ಬಂದ್ವಲ್ಲ, ಒಂದು 10-10 ಕಿಲೋ ಜಾಸ್ತಿ ಹಾಕಿಡೋದು. ಅವಾಗ 9 ಕಿಲೋ ಬೆಳೀತಿದ್ವಿ, ಈಗ ಒಂದು 10-15 ಕಿಲೋ ಜಾಸ್ತಿ ಬರ್ತದ. ಕೊಯಮತ್ತೂರು ಭತ್ತ ಅವಾಗಿತ್ತು ಅಂತ ಹೇಳಿದ್ರೆ ಅದು ಯಾವ ರೀತಿ? ಅದು ಭಾರಿ ಚೆನ್ನಾಗಿತ್ತು ರೀ. ಅದು ಹೆಚ್ಚು ಕಮ್ಮಿ 1 ಎಕರೆಗೆ 15-20 ಸೈ. ಕೊಯಮತ್ತೂರು ಭತ್ತ ನಾವು ಎರೆಗದ್ದೆ ಹಾಕಿದ್ರೆ ಒಂದು 15 ಕಿಲೋ ಭತ್ತ ಆಗವು ಆ ಕಾಲದಲ್ಲಿ. ಅದೇ ಜಾಸ್ತಿ ತೊಗರ್ಸಿ ಭತ್ತ, ಮಲ್ನಾಡು ಬೊಟ್ಟ ಇವೆಲ್ಲ ಬೆಳೀತಿದ್ವಿ, ಬೆಳೆದಿದ್ವಿ. ಅದು ಬಿಟ್ಟ ಮೇಲೆ ಈ ಕೆಸರು ಮಾಡ್ಕೊಂಬಿಟ್ಟು ಹಚ್ಚುತ್ತಿದ್ವಿ, ಅವಾಗ ಕೂರಿಗೆ ಒಳಗೆ ಬಿತ್ತಿದ್ವಿ. ಅವೆಲ್ಲ ಮಾಡಕ್ ಆಕೈತ? ಈಗ ಎತ್ತೇ ಇಲ್ಲಪ್ಪ, ಇನ್ನೇನ್ ಮಾಡ್ತೀಯ? ಏನನ್ಸುತ್ತೆ ನಿಮಗೆ? ನಮಗೆ ಅವತ್ತಿನ ಕಾಲದಾಗ ಅದು ಲೆಕ್ಕ, ಅವತ್ತು ಚೆನ್ನಾಗಿದ್ವಿ ಮಾಡಿದ್ವಿ. ಈಗ ವಯಸ್ಸಾದಂಗೆ ಈಗ ಬೇರೆ ಬೇರೆ ತಳೆ ನೋಡ್ಕೊಂಡು ಹೋಗ್ತಾ ಇದ್ದೆ. ವಯಸ್ಸಾಗಿದೆ, ಮನೆಯಲ್ಲಿ ಇನ್ನೂ ಮಾಡಬೇಡ್ರಿ ಅಂತ ಯಾರು ಹೇಳಲ್ವಾ? ಹೇಳ್ತಾರೆ, ನಿರ್ವಹ ಇಲ್ಲವ. ಅದು ಮಾಡ್ಲೇದಂಗಿದ್ರೆ ಊಟಕ್ಕೆ ಏನ್ ಮಾಡ್ತೀಯ? ಯಾವ್ದಾರ ಒಂದು ಮಾಡ್ಲೇಬೇಕಾ? ಓಡಾಡ್ಕಂತ ಇದ್ದಾರು ನಾವು ಏನಾರ ಒಂದು ಮಾಡಿದ್ರೆ ಒಂದ್ ಸ್ವಲ್ಪನೋ ಅಲ್ಪನೋ ಸಿಗ್ತವೆ. ಎಲ್ಲ ಅವ್ರ ಮೇಲೆ ಮಾಡಿದ್ರೆ ಇನ್ನೇನು ಸಿಗ್ತವೆ? ಇನ್ನು ನಿಮ್ಗೆ ಕೃಷಿ ಬಗ್ಗೆ ಆಸಕ್ತಿ ಇದೆ? ಮಾಡ್ತಾ ಇದೀವಿ, ಈಗಲೂ ಆಗಲ್ಲ. ಏನಪ್ಪ ಅಂದ್ರೆ ಬಿಡ್ಲಾರ್ ಕಿಚ್ಚಿ ಮಾಡ್ತಾ ಇದೀವಿ. ಅಂದ್ರೆ ಅದರಲ್ಲಿ ಒಳ್ಳೆ ಲಾಭ ತಗೊಂಡ್ರಿ ನೀವು ಏನೇ ಮಾಡಿದ್ರು? ಏನೊಂದು 3 ಲಕ್ಷ ಸಿಗದ್ರೆ ಸೈ. ಅಂದ್ರೆ ಇಲ್ಲಿ ಹತ್ರದಲ್ಲಿ ಕೃಷಿ ವಿಜ್ಞಾನಿಗಳೆಲ್ಲ ಇರ್ತಾರೆ, ಅವ್ರೇನು ನಿಮ್ಗೆ ಸಲಹೆ ಏನು ಕೊಡಲ್ವಾ? ನಾವು ಹೋಗಿವಿಲ್ಲ ಸರ್, ಅವ್ರು ಬಂದು ಹೇಳದ್ರಾಗೆ ಒಂದು ಗಂಟೆ ಆಗ್ತಿತ್ತು. ಅವ ಮಣ್ಣು ಪರೀಕ್ಷೆ ಮಾಡೋರು ಮೊದ್ಲಲ್ಲ, ಈಗ ಯಾವುದು ಮಣ್ಣು ಪರೀಕ್ಷೆ ಮಾಡಲ್ಲ, ಏನು ಮಾಡಲ್ಲ. ನಾವು ಸುಣ್ಣದ ವಂಶ ಜಾಸ್ತಿ, ಒಂದು 15 ಕೆಜಿ 20 ಕೆಜಿ ಸುಣ್ಣ ತಮ್ಮರ್ತಿಗೂ ಹೋಗ್ತೀವಿ. ಗೊಬ್ಬರ ಗೋಡು ಹೊಡಿತೀವಿ, ಬೆಳಿತೀವಿ. ಕೊಟ್ಟಿಗೆ ಗೊಬ್ಬರ ಮಣ್ಣೇ ತಂದು ಹಾಕ್ರಿ, ಅದ್ರಾಗೂ ಚೆನ್ನಾಗಿ ಬರ್ತಾವ. ಅದೊಂದು 2 ಲೋಡು 3 ಲೋಡು ಹೊಡ್ಕಂದು ಹಂಗೆ ಹಿಂಗೂ ಮಾಡ್ಕೊಂಡು ಹೋಗ್ತಾ ಇದೆ. ಅಂದರೆ ಈ ಭಾಗದಲ್ಲಿ ನೀರು ಹೆಚ್ಚು? ನೀರು ಹೆಚ್ಚೇ. ನಾವು ಹೇಳ್ತೀವಲ್ಲ, ಬೆಳೆ ಮಾಡಬೇಕಾದಾಗ ಎಲ್ಲವೂ ಇದಾಗ್ತವೆ, ಎಲ್ಲದು ಕಂಟ್ರೋಲ್ ಮಾಡ್ಕೊಂಡೇ ಮಾಡಬೇಕು. ನಾಟಿ ಹಚ್ಚಬೇಕಾದ್ರು ನೀರು ತೆಗ್ದೇ ನಾವು ನಾಟಿ ಹಚ್ಚಬೇಕು. ಹಂಗೆ ಹಚ್ಚಕ್ಕೆ ಹೋದ್ರೆ ಬರಲ್ಲ, ನೀರಿನ ಹೊಳಕೆ ಜಾಸ್ತಿ ಆಗ್ತೈತಿ. ಅವೆಲ್ಲ ನೋಡ್ಕೊಂಡು ನಾವು ಮಾಡಿದ್ರೆ ಬರ್ತಾವ. ಕಡೆಯದಾಗಿ ಉಳಿದಂತ ರೈತರಿಗೆ, ನೀವು ಕೃಷಿ ಮಾಡಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ನೀವು? ನಾವು ಹೇಳದೆ ಹಿಂಗೆ, ನೋಡಪ್ಪ ಹಿಂಗ್ ನಾವು ಮಾಡ್ತಾ ಇದೀವಿ, ನೀವು ಮಾಡ್ಕೊಂಡು ಹೋಗ್ರಿ. ನಾವು ಮಾಡಕ್ ನಿಂತ್ಕೊಂತೀವಲ್ಲ, ಹುಡುಗರನ್ನು ಕರ್ಕೊಂಡು ತೋರಿಸ್ತೀವಿ, ಈ ರೀತಿ ಮಾಡ್ಬೇಕು, ಈ ರೀತಿ ಮಾಡ್ಬೇಕು ಅಂತಂದು ಎಲ್ಲ ಹೇಳ್ಕೊಡ್ತೀವಿ, ಮಾಡ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ಲರೂ ಕೃಷಿ ಮಾಡೋದು ಉತ್ತಮ. ಎಲ್ಲ ಇವತ್ತಿನ ಕಾಲ ಓದೋದೇ ಒಳ್ಳೇದು ಅನ್ನಂಗೆ ಆಗೈತಿ. ಇದೇ ರಂಪ ಯಾರು ನೋಡೋದು ಅಂತ. ಈಗ ಎಲ್ಲರ ನೌಕರಿ ಸಿಕ್ಕರೆ ಸಾಕಪ್ಪ ಅನ್ನಂಗೆ ಆಗೈತಿ ಕೆಲವಿಗೆ, ಕೆಲವು ಜನಕ್ಕೆ ಇದೇ ಸಾಕಪ್ಪ ಅಂತಾರೆ. ಏನ್ ಮಾಡಕ್ ಹೋಗ್ತೀವಿ, ಅವರವ್ರ ಬುದ್ಧಿ ಇದ್ದಂಗೆ ಬದುಕೋದು. ಒಳ್ಳೇದು ಶೇಖರಪ್ಪ ಅವ್ರೆ, ತಾವು ಒಂದು ಹಿರಿಯರಾಗಿ ತಮ್ಮ ಒಂದು ಕೃಷಿ ಅನುಭವನ ನಮ್ಮ ಜೊತೆಗೆ ಹಂಚಿಕೊಂಡ್ರೆ, ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಅನುಭವ ಈ ಕುರಿತು ಭದ್ರಾವತಿ ತಾಲೂಕು ಬಾರಂದೂರಿನ ಶ್ರೀಯುತ ಶೇಖರಪ್ಪ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಇನ್ನು ಕೃಷಿ ಉತ್ಪನ್ನಗಳ ಸಂಸ್ಕರಣಾ ಯೋಜನೆ, ಈ ಬಗ್ಗೆ ಭದ್ರಾವತಿಯ ಕೃಷಿ ಅಧಿಕಾರಿ ಶ್ರೀಯುತ ಸಂದೀಪ್ ಕುಮಾರ್ ಅವರಿಂದ ಮಾಹಿತಿ. ನಮಸ್ಕಾರ ರೈತ ಬಾಂಧವರೇ, ನಾನು ಸಂದೀಪ್ ಕುಮಾರ್ ಅಂತ, ಕೃಷಿ ಅಧಿಕಾರಿಯಾಗಿ ಭದ್ರಾವತಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ನಾನು ಹೇಳಿಕೊಟ್ಟಿರುವಂತಹದ್ದು ಯೋಜನೆ ಬಗ್ಗೆ, ಕೃಷಿ ಇಲಾಖೆಯಿಂದ ಒಂದು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಯೋಜನೆ ಅಂತೇಳಿ ಅನುಷ್ಠಾನಗೊಳ್ತಾ ಇದೆ. ಆ ಯೋಜನೆಯಡಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಗಳ ವಿತರಣೆ ಇರುತ್ತದೆ. ಅದಕ್ಕೆ ರೈತ ಬಾಂಧವರು ಅರ್ಜಿ ಸಲ್ಲಿಸಿ ಸಂಸ್ಕರಣಾ ಘಟಕಗಳನ್ನು ಪಡೆಯಬಹುದಾಗಿರುತ್ತದೆ. ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 50ರ ಸಹಾಯಧನ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 90ರ ಸಹಾಯಧನದಲ್ಲಿ ಸಂಸ್ಕರಣಾ ಘಟಕಗಳನ್ನು ವಿತರಣೆ ಮಾಡಲಾಗುತ್ತದೆ. ಈ ಸಂಸ್ಕರಣಾ ಘಟಕಗಳು ಮಿನಿ ರೈಸ್ ಮಿಲ್, ಎಣ್ಣೆ ತೆಗೆಯುವ ಕಾಣ, ರಾಗಿ ಪಾಲಿಶ್ ಯಂತ್ರ, ರಾಗಿ ಕ್ಲೀನಿಂಗ್ ಯಂತ್ರ, ಕಬ್ಬು ಜ್ಯೂಸ್ ಮಾಡುವ ಯಂತ್ರ, ಕಬ್ಬು ಕ್ರಷರ್, ಹಿಟ್ಟಿನ ಗಿರಣಿಗಳು, ಪಲ್ವರೈಸರ್ಗಳು, ರವಾ ಮಾಡುವ ಯಂತ್ರ, ಖಾರದ ಪುಡಿ ಮಾಡುವ ಯಂತ್ರ, ಶಾವಿಗೆ ಮಾಡುವ ಯಂತ್ರ. ಈ ಮಿನಿ ರೈಸ್ ಮಿಲ್ನಲ್ಲಿ 3 HP ಯಿಂದ 5 HP ಹಾಗೂ 10 HP ಘಟಕಗಳು ಸಹ ಲಭ್ಯ ಇರುತ್ತವೆ. ರಾಗಿ ಪಾಲಿಶ್ ಯಂತ್ರಗಳಲ್ಲೂ ಸಹ 2.5 HP ಹಾಗೂ 3 HP ಲಭ್ಯವಿರುತ್ತದೆ. ಹಿಟ್ಟಿನ ಗಿರಣಿಗಳಲ್ಲಿ 3 HP ಯಿಂದ 10 HP ತನಕ ಘಟಕಗಳು ಲಭ್ಯವಿರುತ್ತದೆ ಹಾಗೂ ಪಲ್ವರೈಸರ್ಗಳಲ್ಲಿ 1 HP ಯಿಂದ 10 HP ವರೆಗೂ ಸಹ ಘಟಕಗಳು ಲಭ್ಯವಿರುತ್ತವೆ. ಈ ಘಟಕಗಳನ್ನು ಪಡೆಯಲು ರೈತ ಬಾಂಧವರು ಮಾಡಬೇಕಾಗಿರುವುದು, ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ತೆರಳಿ ಅರ್ಜಿಯ ನಮೂನೆಯನ್ನು ಪಡೆದು ಅರ್ಜಿಯೊಂದಿಗೆ ತಮ್ಮ ಇತ್ತೀಚಿನ ಪಹಣಿ, ಆಧಾರ್ ಕಾರ್ಡ್ನ ಪ್ರತಿ, ಬ್ಯಾಂಕ್ ಪಾಸ್ ಪುಸ್ತಕದ ನಕಲು ಹಾಗೂ ಒಂದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ನೀಡುವುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರು ತಮ್ಮ RD ನಂಬರ್ ಇರುವಂತಹ ಇತ್ತೀಚಿನ ಜಾತಿ ಪ್ರಮಾಣ ಪತ್ರವನ್ನು ಸಹ ಸಲ್ಲಿಸಿ ಘಟಕಗಳನ್ನು ಪಡೆಯಬಹುದಾಗಿರುತ್ತದೆ. ಘಟಕಗಳನ್ನು ಜ್ಯೇಷ್ಠತೆ ಅನುಸಾರ ವಿತರಣೆ ಮಾಡಲಾಗುತ್ತದೆ. ಧನ್ಯವಾದಗಳು. ಕೃಷಿ ಉತ್ಪನ್ನಗಳ ಸಂಸ್ಕರಣಾ ಯೋಜನೆ ಈ ಬಗ್ಗೆ ಭದ್ರಾವತಿಯ ಕೃಷಿ ಅಧಿಕಾರಿ ಶ್ರೀಯುತ ಸಂದೀಪ್ ಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಡಾ